ಗಣಿ ಸುದ್ದಿ ಕಳವ್ಯಾರ ಅವರಿನ್ನು ನೀಲಿಯ ಮತ ಕೀತಾಗ ಸ್ಯಾರ ಸೋನ್ನೀರೇ ಸೋಬಾನ ಬನ್ನೀರೇ ಸೋನ್ನೀರೇ ಸೋಬಾನ ಬನ್ನೀರೇ ಅತ್ತಿಯಲಿಯಾಗ ಒತ್ತಿ ಚಂದಿರ ತುಂಬಿ ಅತ್ತೆಲ್ಯ ದಾನ ಕರೀರವ್ವ ಸೋನ್ನೀರೇ ಸೋಬಾನ ಬನ್ನೀರೇ ಸೋನ್ನೀರೇ ಸೋಬಾನ ಬನ್ನೀರೇ ಅತ್ತಿಗನಿ ಸುದ್ದಿ ಕಳವ್ಯಾರ ಅವರಿನ್ನು ಮೊತ್ತಿನ ಹೊದಗೀತಗ ಸ್ಯಾರ